ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮೇಕೆಗಳಿರೋದು ನಮ್ಮ ದೇಶದಲ್ಲಿ. ಸರಿ ಸುಮಾರು 143 ಮಿಲಿಯನ್ನಷ್ಟು ಮೇಕೆಗಳಿವೆ. ಅಂದರೆ ವಿಶ್ವದಲ್ಲೇ ಅತಿ ಹೆಚ್ಚು ಮೇಕೆಗಳನ್ನು ಹೊಂದಿರೋದು ಭಾರತ ದೇಶ. ಇನ್ನು ಕುರಿ ಗಣತಿಯನ್ನು ತೆಗೆದುಕೊಂಡಾಗ ನಮ್ಮ ದೇಶ 4ನೇ ಸ್ಥಾನದಲ್ಲಿದೆ. ಅಂದರೆ ಸುಮಾರು 63 ಮಿಲಿಯನ್ನಷ್ಟು ಕುರಿಗಳಿದ್ದಾವೆ. ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದ್ದರೆ, 2ನೇ ಸ್ಥಾನದಲ್ಲಿ ಚೈನಾ ಇದೆ, 3ನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್, ನಂತರದ ಸ್ಥಾನದಲ್ಲಿ ನಾವಿದ್ದೇವೆ. ಇಷ್ಟೊಂದು ಅಧಿಕ ಸಂಖ್ಯೆಯಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ದೇಶದಲ್ಲಿ ಯಾಕೆ ಬಂತು, ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಹುಶಃ ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ದೇಶದ ರೈತರ, ಅದರಲ್ಲೂ ಸಣ್ಣ, ಅತಿ ಸಣ್ಣ ಮತ್ತು ಭೂರಹಿತ ಕಾರ್ಮಿಕರಿಗೆ ಅವರ ಆರ್ಥಿಕತೆಯ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಹೌದು, ಯಾಕೆ ಅಂತ ಹೇಳಿದ್ರೆ ಇವತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂಥರ ನಡೆದಾಡುವ ATM ಅಥವಾ ನಡೆದಾಡುವ ಬ್ಯಾಂಕ್ ಅಂತ ಹೇಳ್ಬೋದು. ರೈತನಿಗೆ ಯಾವಾಗ ಹಣದ ಅವಶ್ಯಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡಿ ಅದನ್ನು ಮಾರಾಟ ಮಾಡಿ ಹಣವನ್ನು ಪಡೆದು ತನ್ನ ಮನೆಗೆ ಅಥವಾ ಗೃಹ ಬಳಕೆಗೆ ಉಪಯೋಗಿಸ್ಕೋಬಹುದು. ಎರಡನೇದಾಗಿ, ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ನಡೆದಾಡುವ ಆಕಳು ಅಂತಲೇ ಕರೀತೇವೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಆಕಳು ಸಾಕಬೇಕು ಅಂದರೆ ಸುಮಾರು 60,000 ರಿಂದ 1 ಲಕ್ಷದವರೆಗೂ ಹಣ ಬೇಕಾಗುತ್ತೆ. ಆದರೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಅಷ್ಟೊಂದು ವ್ಯಯ ಮಾಡಬೇಕಾಗಿಲ್ಲ. ಬಂಡವಾಳ, ಕಡಿಮೆ ಬಂಡವಾಳ ಉಪಯೋಗಿಸ್ಕೊಂಡು ಇವುಗಳನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಇನ್ನು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಪ್ರಮುಖವಾದ ಅಂಶಗಳೇನಪ್ಪ ಅಂದರೆ, ಇದು ಮಾನವನಿಗೆ ಬೇಕಾಗುವಂಥ ಅತೀ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಂಥ ಆಹಾರವನ್ನು ನೀಡುತ್ತೆ ಮೊದಲನೆಯದಾಗಿ. ಎರಡನೇದಾಗಿ, ಅತಿ ಹೆಚ್ಚು ಸಾರಜನಕ ಇರುವಂಥ ಗೊಬ್ಬರವನ್ನು ಈ ಕುರಿ ಮೇಕೆಗಳು ನೀಡ್ತವೆ. ಇನ್ನು ಮೂರನೆಯದಾಗಿ, ಈ ಹಾಲು, ಮೇಕೆಗಳಿಂದ ಬರುವಂಥ ಹಾಲು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬೇಡಿಕೆ ಬರ್ತಾ ಇರೋದು ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಮೇಕೆ ಹಾಲಿನಲ್ಲಿ ಇರುವಂಥ ಸಸಾರಜನಕ ಅಥವಾ ಪ್ರೋಟೀನ್ ಮತ್ತು ಕೊಬ್ಬು ಏನಿರುತ್ತೆ ಅಂತ ಹೇಳಿದ್ರೆ, ಅವು ಮಾನವನಿಗೆ ಅತಿ ಸಣ್ಣ ಮಕ್ಕಳಿಗೂ ಜೀರ್ಣವಾಗುವಂತಹ ರೂಪದಲ್ಲಿ ಇರುತ್ತದೆ. ಬಹುಶಃ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಅನ್ಸುತ್ತೆ, ತಾವು ಕೇಳಿರ್ಬೋದು, ಈ ನಮ್ಮ ಮೊಮ್ಮಗನಿಗೆ ಅಥವಾ ಮಗುವಿಗೆ ತಾಯಿ ಹಾಲು ಸಿಕ್ಕಿಲ್ಲ, ಇವನಿಗೆ ಮೇಕೆ ಹಾಲನ್ನು ಕುಡಿಸಿ ನಾವು ಬೆಳೆಸ್ಕೊಂಡ್ವಿ ಅಥವಾ ಬೆಳೆಸಿದ್ವಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಮೇಕೆ ಹಾಲಿನಲ್ಲಿ ಅತೀ ಜೀರ್ಣವಾಗುವ ರೂಪದಲ್ಲಿ ಸಾರಜನಕ ಮತ್ತು ಸುಲಭವಾಗಿ ಜೀರ್ಣ ಆಗುವಂಥ ಕೊಬ್ಬುಗಳು ಇರುತ್ತೆ. ಆ ಕಾರಣದಿಂದ ಅತಿ ಸಣ್ಣ ಮಕ್ಕಳಿಗೂ ಸಹ ಈ ಹಾಲನ್ನು ನಾವು ಉಪಯೋಗ ಮಾಡ್ಕೋಬೋದು. ಎರಡನೇದಾಗಿ, ಈ ಮೇಕೆ ಹಾಲಿನಲ್ಲಿ ಅತಿ ಹೆಚ್ಚಾದ ಜೀವಸತ್ವಗಳು ಮತ್ತು ಖನಿಜಾಂಶಗಳು ಇರುತ್ತದೆ. ಈಗ ಉದಾಹರಣೆಗೆ, ಈ ಮೇಕೆ ಹಾಲಿನಲ್ಲಿ ವೈಟಮಿನ್ ಡಿಗೆ ಬೇಕಾದಂಥ ಪೂರಕಾಂಶಗಳಿವೆ ಅಂತ ಹೇಳಿದ್ರೆ, ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮೆಲನಿನ್ ಕೊರತೆಯಿಂದ ಅವರಿಗೆ ಚರ್ಮ ರೋಗದ ಕಾಯಿಲೆಗಳು ಹೆಚ್ಚಾಗಿ ಬರ್ತದೆ. ಈ ಮೇಕೆ ಹಾಲು ಕುಡಿಯೋದ್ರಿಂದ ಈ ಪೂರಕ ಅಂಶಗಳು, ವೈಟಮಿನ್ ಡಿಗೆ ಬೇಕಾದಂತಹ ಪೂರಕ ಅಂಶಗಳು ಹೆಚ್ಚಾಗಿರೋದ್ರಿಂದ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೇಕೆ ಹಾಲು ಅತಿ ಹೆಚ್ಚು ಬೇಡಿಕೆಗೆ ಬರ್ತಾ ಇದೆ. ಆ ಕಾರಣದಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಲಾಭವನ್ನು ಮಾಡುವಂಥ ಉದ್ಯಮವಾಗಿ ಹೌದು ಪ್ರಗತಿಯಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಈ ಯೋಜನಾಂಗ ಈ ಒಂದು ಉದ್ಯಮದತ್ತ ಹೆಚ್ಚಿನ ಆಸಕ್ತಿಯನ್ನು ಕಾಣ್ತಾ ಇರೋದು ಖಂಡಿತವಾಗೂ. ಯಾಕಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸುವಂಥ ಒಂದು ಕಸಬು ಅಂತ ಹೇಳಿದ್ರೆ, ಇವತ್ತು ಯುವಕರಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ಈ ಒಂದು ಕೆಲಸವನ್ನು ಅಥವಾ ಸಾಕಾಣಿಕೆಯನ್ನು ಮಾಡಬಹುದಾದ್ರಿಂದ ನಿರುದ್ಯೋಗ ಸಮಸ್ಯೆಯನ್ನು ಸಹ ಕಡಿಮೆಗೊಳಿಸುವಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಹತ್ವದ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಇನ್ನು ವೈಜ್ಞಾನಿಕವಾಗಿ ಇದರ ನಿರ್ವಹಣೆಯನ್ನು ಮಾಡಬೇಕಾದ್ರೆ, ಲಾಭದಾಯಕವಾಗಿ ಅದನ್ನು ಇಟ್ಕೊಳ್ಬೇಕಾದ್ರೆ ಏನೆಲ್ಲ ತಾಂತ್ರಿಕತೆಗಳು ಇದೆ? ಅವ್ರಿಗಿರುವಂತಹ ಕಡಿಮೆ ಭೂಮಿಯಲ್ಲಿ ಅಥವಾ ಇರುವಂತಹ ಭೂ ಪ್ರದೇಶದಲ್ಲಿ ಎಷ್ಟು ಯಶಸ್ವಿಯಾಗಿ ಬಂತು? ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಪ್ಪ ಅಂತ ಹೇಳಿದ್ರೆ, ತಳಿಗಳು. ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇರುವಂಥ ತಳಿಗಳಲ್ಲಿ, ಮೇಕೆ ತಳಿಗಳಲ್ಲಿ ಮೊದಲನೆಯದು ಜಮುನಾಪಾರಿ ಅಂತೇಳಿ. ಇದರ ಮೂಲ ಸ್ಥಾನ ಉತ್ತರ ಪ್ರದೇಶದ ಇಟಾವಾ ಮತ್ತು ಆಗ್ರಾ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಎತ್ತರವಾದ ನೀಳವಾದ ಕಾಲುಗಳನ್ನು ಹೊಂದಿರುತ್ತದೆ, ಮಧ್ಯಮ ಆಕಾರದಲ್ಲಿರುತ್ತದೆ ಮತ್ತು ಬಿಳಿ ಅಥವಾ ಬಿಳಿ ಮಿಶ್ರಿತ ಕಂದು ಅಥವಾ ಕಂದು ಮಿಶ್ರಿತ ಕಪ್ಪು ಬಣ್ಣದಲ್ಲಿ ನಾವು ಇವನ್ನು ನೋಡ್ಬೋದು. ಇದರ ವಿಶೇಷ ಏನಪ್ಪ ಅಂದರೆ ಇದರ ಕಿವಿ ತುಂಬ ಉದ್ದನವಾಗಿ ನೆಲಕ್ಕೆ ಜೋತಾಡ್ತಾ ಇರ್ತದೆ. ಇದನ್ನು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮಾಂಸ ಮತ್ತು ಹಾಲು ಉತ್ಪಾದನೆ ಎರಡೂ ಉತ್ಪಾದನೆಗಾಗಿ ಹೆಚ್ಚಾಗಿ ಬಳಸಲಾಗುತ್ತೆ. ಇನ್ನು ಎರಡನೇದಾಗಿ ಬೀಟಲ್ ಅಂತೇಳಿ, ಇದರ ಮೂಲ ಸ್ಥಾನ ಬಂದು ಪಂಜಾಬ್ ರಾಜ್ಯದ ಅಮೃತಸರ್ ಜಿಲ್ಲೆಯ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನೀಳವಾದ ದೇಹ, ಸಾಮಾನ್ಯವಾಗಿ ಮಧ್ಯಮ ಗಾತ್ರದಲ್ಲಿದ್ದು ಸಾಮಾನ್ಯವಾಗಿ ಕಪ್ಪು ಬಣ್ಣದಲ್ಲಿ ಇರುತ್ತೆ ಮತ್ತು ಇದರ ಕಣ್ಣಿನ ಸುತ್ತ ಬಿಳಿಯ ರೇಖೆಗಳಿರುತ್ತದೆ ಮತ್ತು ಗಡ್ಡದ ಕೆಳಗಡೆ ಯಾವಾಗಲೂ ಕೂದಲಿನ ಗೊಂಚಲು ಇರ್ತದೆ. ಇದನ್ನು ಸಹ ಹೆಚ್ಚಾಗಿ ಮಾಂಸ ಮತ್ತು ಹಾಲಿನ ಉತ್ಪಾದನೆಗಾಗಿ ಹೆಚ್ಚಾಗಿ ಸಾಕಲಾಗುತ್ತೆ. ಮೂರನೆಯದಾಗಿ ಶಿರೋಹಿ ಅಂತೇಳಿ, ಇದು ಮೂಲ ಸ್ಥಾನ ರಾಜಸ್ಥಾನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಇದು ಸಾಮಾನ್ಯವಾಗಿ ಕಂದು ಬಣ್ಣ ಅಥವಾ ತೆಳು ಕಂದು ಬಣ್ಣ ಜೊತೆಗೆ ದೇಹದ ಅಲ್ಲಲ್ಲಿ ಕಂದು ಬಣ್ಣದ ಅಥವಾ ತಿಳಿ ಕಂದು ಬಣ್ಣದ ಪಟ್ಟೆಗಳನ್ನು ನಾವು ಕಾಣ್ತೇವೆ. ಇದನ್ನು ಸಾಮಾನ್ಯವಾಗಿ ಮಾಂಸಕ್ಕೋಸ್ಕರ ಹೆಚ್ಚಾಗಿ ಉಪಯೋಗಿಸ್ತೇವೆ. ಇನ್ನು ನಮ್ಮ ನೆರೆಯ ರಾಷ್ಟ್ರದ ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಮೇಕೆ ತಳಿ ಅಂತ ಹೇಳಿದ್ರೆ ಉಸ್ಮಾನಾಬಾದಿ ಅಂತೇಳಿ, ನೋಡಲಿಕ್ಕೆ ನಮ್ಮ ನಾಟಿ ತಳಿಗಳಂತೆ ಕಂಡುಬಂದ್ರೂ ಸಹ ನಾಟಿ ತಳಿಗಳಿಗಿಂತ ದುಪ್ಪಟ್ಟು ಮಾಂಸವನ್ನು ನೀಡುತ್ತೆ. ಸಾಮಾನ್ಯವಾಗಿ ಮಾಂಸಕ್ಕೋಸ್ಕರ ಇದನ್ನು ಹೆಚ್ಚಾಗಿ ಬೆಳೆಸ್ತೇವೆ. ಇದರ ಜೊತೆಗೆ ನಮ್ಮ ನೆರೆಯ ರಾಜ್ಯವಾದಂತಹ ಕೇರಳದ ಮೂಲ ಸ್ಥಾನದಿಂದ ಒಂದು ತಳಿ, ಅದರ ಹೆಸರು ತಲ್ಲಚೇರಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಮಾಂಸಕ್ಕೋಸ್ಕರ ಬೆಳೆಸಲಾಗ್ತಾ ಇದೆ. ಇದು ಸಾಮಾನ್ಯವಾಗಿ ಬಿಳಿ ಬಣ್ಣದಾಗಿದ್ದು ತುಂಬ ಗಿಡ್ಡನೆಯ ಆಕಾರವನ್ನು ಹೊಂದಿದ್ದು ಮಾಂಸಕ್ಕಾಗಿ ಹೆಚ್ಚು ಬೆಳೆಸಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಕುರಿ ತಳಿಗಳಿಗೆ ಬಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಕಂಡುಬರುವಂಥದ್ದು ಮುಖ್ಯವಾದ ತಳಿ ಡೆಕ್ಕನಿ ಅಂತೇಳಿ. ಇದರ ಮೂಲ ಸ್ಥಾನ ದಕ್ಷಿಣ ಮಹಾರಾಷ್ಟ್ರದಿಂದ ಬಂದಂಥದ್ದು. ಇದರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ತಳಿಗಳು ಬರಗಾಲ ಪ್ರದೇಶದಲ್ಲೂ ಮತ್ತು ಬೆಟ್ಟಗುಡ್ಡಗಳಲ್ಲೂ ಚೆನ್ನಾಗಿ ಮೇಯ್ದು ಉತ್ಕೃಷ್ಟವಾದಂತಹ ಮಾಂಸವನ್ನು ಇವು ನೀಡುತ್ತದೆ. ಇದರ ಮೂಲ ಸ್ಥಾನ ದಕ್ಷಿಣ ಮಹಾರಾಷ್ಟ್ರ ಆದ್ದರಿಂದ ನಮ್ಮ ರಾಜ್ಯದ ಉತ್ತರ ಭಾಗದಲ್ಲಿ ಹೆಚ್ಚಾಗಿ ನಾವು ಈ ತಳಿಗಳನ್ನು ನೋಡುತ್ತೇವೆ. ಇದರ ಮೂಲ ತಳಿಯಾಗಿ ರೂಪುಗೊಂಡಂತಹ ತಳಿಗಳಲ್ಲಿ ಮುಖ್ಯವಾಗಿ ಎಳಗ ತಳಿ, ಇದನ್ನು ಸಾಮಾನ್ಯವಾಗಿ ಬೀದರ್ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ. ಇದರ ಜೊತೆಗೆ ಬರುವಂಥದ್ದು ಮತ್ತೊಂದು ತಳಿ ಅಂತ ಹೇಳಿದ್ರೆ ಕೆಂಗೂರಿ ಅಂತೇಳಿ, ಇದನ್ನು ಸಾಮಾನ್ಯವಾಗಿ ರಾಯಚೂರು, ಕೊಪ್ಪಳ, ಸಿಂದಗಿ ಇಂಥ ಕಡೆ ಹೆಚ್ಚಾಗಿ ಕಂಡುಬರುವಂಥದ್ದು. ಸಾಮಾನ್ಯವಾಗಿ ಕಡು ಕಂದು ಬಣ್ಣದಲ್ಲಿರ್ತದೆ ಮತ್ತು ತಲೆಯ ಭಾಗದಲ್ಲಿ ಬಿಳಿ ಪಟ್ಟೆಗಳು ಅಥವಾ ಬಿಳಿ ನಾಮ ಹೊಂದಿರ್ತದೆ. ಇದರ ಇನ್ನೊಂದು ತಳಿ ಬಳ್ಳಾರಿ ತಳಿ ಅಂತೇಳಿ, ಇದು ಸಹ ನೋಡಲಿಕ್ಕೆ ಸಾಮಾನ್ಯವಾಗಿ ಡೆಕ್ಕನಿ ತಳಿಯನ್ನು ಹೊಂದಿದ್ದು ಬಿಳಿ ಅಥವಾ ಬಿಳಿ ಮಿಶ್ರಿತ ಕಂದು ಅಥವಾ ಕಪ್ಪು ಬಣ್ಣದಿಂದ ಕೂಡಿದ್ದು, ಡೆಕ್ಕನಿ ತಳಿಗಿಂತ ಆಕಾರದಲ್ಲಿ ಸ್ವಲ್ಪ ಗಿಡ್ಡನೆಯ ದೇಹಾಕೃತಿಯನ್ನು ಹೊಂದಿರುತ್ತದೆ. ಇನ್ನು ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬಂದರೆ, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಿಗೆ ಬಂದರೆ ಹೆಚ್ಚು ಕಂಡು ಬರುವಂಥದ್ದು ಮಂಡ್ಯ ತಳಿ ಅಥವಾ ಬನ್ನೂರು ಅಥವಾ ಬಂಡೂರು ಅಂತ ಕರೀತೇವೆ. ಇದರ ಮೂಲ ಸ್ಥಾನ ಬಂದು ನಮ್ಮ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮ ಅಂತಲೂ ಮತ್ತು ಟಿ ನರಸೀಪುರ ತಾಲೂಕಿನ ಬನ್ನೂರು ಗ್ರಾಮ ಅಂತಲೂ ಹೇಳಲಾಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಮಂಡ್ಯ ತಳಿಯ ವಿಶೇಷತೆ ಏನಪ್ಪ ಅಂತೇಳಿದ್ರೆ, ಇದು ಇಡೀ ವಿಶ್ವದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಅತಿ ಉತ್ಕೃಷ್ಟವಾದಂಥ ಮಾಂಸವನ್ನು ನೀಡುವ ತಳಿಯಾಗಿತ್ತು. ಇದನ್ನು ವಿಶೇಷವಾಗಿ ಮಾಂಸವನ್ನು ತಳಿಯ ಅಭಿವೃದ್ಧಿಪಡಿಸುವ ತಳಿಗಳಿಗಾಗಿ ಪ್ರಪಂಚಾದ್ಯಂತ ಈ ತಳಿಯನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ. ಹೀಗಾಗಿ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿರುವಂತಹ ಮಂಡ್ಯ ತಳಿ ಅಥವಾ ಬನ್ನೂರು ತಳಿಯ ಬೇಡಿಕೆ ಬಹಳ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ರೈತರು ಅದನ್ನು ಹೆಚ್ಚಾಗಿ ಸಾಕಲಿಕ್ಕೆ ಮುಂದೆ ಬರ್ತಾ ಇರೋದು ನಿಜವಾಗ್ಲೂ ಒಂದು ಗಮನಾರ್ಹವಾದ ವಿಶೇಷವಾದ ಸಂಗತಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕೆಲವು ಆಸಕ್ತ ರೈತರು ವಿದೇಶಗಳಿಂದ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡುವಂತಹ ಒಂದೆರಡು ತಳಿಗಳನ್ನು ಆಮದು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೊದಲನೆಯ ತಳಿ ಅಂತೇಳಿದ್ರೆ ಡಾರ್ಪರ್ ಅನ್ನೋ ಕುರಿ ತಳಿ. ಇದರ ಮೂಲ ಸ್ಥಾನ ದಕ್ಷಿಣ ಆಫ್ರಿಕಾದ್ದು. ಇದನ್ನು ಎರಡು ತಳಿಗಳನ್ನು ಮಿಶ್ರಣ ಮಾಡಿ ಅಥವಾ ಸಂಕರಣ ಮಾಡಿ ಈ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಡಾರ್ಸೆಟ್ ಮತ್ತು ಪರ್ಷಿಯನ್ ಅನ್ನೋ ಎರಡು ತಳಿಗಳನ್ನು ಸೇರಿಸಿ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ನೋಡಲಿಕ್ಕೆ ದೇಹದ ಭಾಗ ಬಿಳಿ ಬಣ್ಣದಾಗಿದ್ದು ತಲೆಯ ಭಾಗ ಸಾಮಾನ್ಯವಾಗಿ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ಹಲವು ಮಾಹಿತಿಗಳ ಪ್ರಕಾರ ಈ ಒಂದು ಕುರಿ ತಳಿಯು ಸುಮಾರು 100 ದಿನದಲ್ಲೇ 16-18 ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತದೆ. ಅದೇ ರೀತಿ ವಿದೇಶಿ ತಳಿಯಾದ ಇನ್ನೊಂದು ಮೇಕೆ ತಳಿಯನ್ನು ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಸಾಕ್ತಾ ಇದ್ದಾರೆ. ಅದರ ಹೆಸರು ಬೋಯರ್ ಅಂತ ಹೇಳಿ. ಅದು ಸಹ ದಕ್ಷಿಣ ಆಫ್ರಿಕಾದಿಂದನೇ ಬಂದಂಥದ್ದು, ಆಮದು ಮಾಡಿಕೊಂಡಿರುವಂಥ ತಳಿ. ಇದು ಸಹ ನೋಡಲಿಕ್ಕೆ ತಲೆಯ ಭಾಗದವರೆಗೂ ಬಿಳಿ ಬಣ್ಣ ಹೊಂದಿದ್ದು, ಕುತ್ತಿಗೆ ಭಾಗ ಸಾಮಾನ್ಯವಾಗಿ ಕಂದು ಬಣ್ಣ ಅಥವಾ ಗಾಢ ಕಂದು ಬಣ್ಣ ಹೊಂದಿರ್ತದೆ. ವಿಶೇಷವಾಗಿ ಇದು ಸಹ ಒಂದು 100 ದಿನಗಳಲ್ಲಿ 18-20 ಕೆಜಿ ತೂಕವನ್ನು ಪಡೆಯಬಹುದು. ಅಂತ ಹೇಳಿದ್ರೆ ಗರಿಷ್ಠವಾದ ಮಾಂಸದ ಇಳುವರಿಯನ್ನು ಇವು 2 ಕೊಡ್ತವೆ ಅನ್ನೋ ಉದ್ದೇಶದಿಂದ ಆಸಕ್ತ ರೈತರು ನಮ್ಮ ರಾಜ್ಯದಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈಗ ಮೊದಲೆಲ್ಲ ಅದನ್ನು ಮೇಯಿಸಿ ಸಾಕಾಣಿಕೆ ಮಾಡ್ತಾ ಇದ್ರು, ಈಗೆಲ್ಲ ಕಟ್ ಹಾಕಿ ಸಾಕಣೆ ಮಾಡುವಂಥ ದಿನಗಳಿವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಒಂದು ಉಪಕಸಬಾಗಿತ್ತು. ಅವರು ಬೆಳಗ್ಗೆ ಎದ್ದ ಕೂಡಲೇ ತಮಗೆ ಬೇಕಾದಂಥ ವಸ್ತುಗಳ ಜೊತೆಗೆ ಕುರಿ ಮತ್ತು ಮೇಕೆಗಳನ್ನು ತೆಗೆದುಕೊಂಡು ಅರಣ್ಯ ಪ್ರದೇಶಕ್ಕೋ ಅಥವಾ ಹುಲ್ಲುಗಾವಲಿಗೋ ಅಥವಾ ಅವರ ಜಮೀನಿಗೆ ಒಳ್ಕೊಂಡು ಹೋಗಿ ಅಲ್ಲಿ ಮೇಯಿಸಿಕೊಂಡು ಸಂಜೆ ಬರುವಾಗ ಅದನ್ನು ವಾಪಸ್ಸು ಕರೆದುಕೊಂಡು ಬಂದು ತಮಗೆ ನಿರ್ದಿಷ್ಟವಾದಂಥ ಒಂದು ಪ್ರತ್ಯೇಕವಾದ ಕೊಠಡಿಗಳನ್ನು ಅಥವಾ ಕೊಟ್ಟಿಗೆಗಳನ್ನು ಅವರಿಗೆ ಸಿಗುವಂಥ ಸ್ಥಳೀಯ ವಸ್ತುಗಳನ್ನು ನಿರ್ಮಿಸಿಕೊಂಡು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಆದರೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ, ಅರಣ್ಯಗಳು ಕಡಿಮೆ ಆಗ್ತಾ ಹೋದಂಗೆ, ಹುಲ್ಲುಗಾವಲುಗಳು ಕಡಿಮೆ ಆಗ್ತಾ ಹೋದಂಗೆ, ಇದರ ಜೊತೆಗೆ ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಾದಾಗ ಏನಾಯಿತು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆಯನ್ನು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಬಂದಿದ್ದೇವೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಸ್ಟಾಲ್ ಫೀಡಿಂಗ್ ಅಂತ ಕರಿತೇವೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜಾಗದ ಅಭಾವ ಮತ್ತು ಕೃಷಿ ಕಾರ್ಮಿಕರ ಕೊರತೆಯಿಂದ ಅವುಗಳನ್ನು ವಿಶೇಷವಾದಂತಹ ಒಂದು ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ಅಲ್ಲೇ ಬೇಕಾದಂಥ ಆಹಾರವನ್ನು ಮತ್ತು ನೀರನ್ನು ಕೊಟ್ಟು ಅಲ್ಲೇ ಸಾಕಾಣಿಕೆ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಅಂತ ಹೇಳಿದ್ರೆ, ಕೊಟ್ಟಿಗೆಗಳನ್ನು ಮಾಳಿಗೆ ಪದ್ಧತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಅಂತ ಹೇಳಿದ್ರೆ ರೂಫ್ ಸಿಸ್ಟಮ್ ಅಂತ ಹೇಳ್ತೇವೆ. ಇದರ ವಿಶೇಷ ಏನಪ್ಪ ಅಂದರೆ, ಸುಮಾರು ಭೂಮಿಯಿಂದ 7-8 ಅಡಿಗಳ ಎತ್ತರದಲ್ಲಿ ಈ ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡಿ ಅದರಲ್ಲೇ ಕುರಿ ಮತ್ತು ಮೇಕೆಗಳನ್ನು ಸಾಕಾಣಿಕೆ ಮಾಡುವಂಥದ್ದು. ಇದನ್ನು ವಿಶೇಷವಾಗಿ ಹೇಗೆ ನಿರ್ಮಾಣ ಮಾಡ್ತಾರೆ ಅಂದರೆ, ಈ 7 ಅಡಿ ಎತ್ತರದಗಳ ಮೇಲೆ ಅವರು ನೆಲ ಹಾಸು ಅಥವಾ ಹಾಸು ಅಂತ ಏನು ಹೇಳ್ತೀವಿ ಅವುಗಳನ್ನು ಮರದ ರೀಪ್ಗಳಿಂದನೋ ಅಥವಾ ಮರದ ಹಲಗೆಗಳಿಂದನೋ ಅಥವಾ ಪ್ಲಾಸ್ಟಿಕ್ಗಳಿಂದನೋ ಮಾಡಿ ಅದರ ಮಧ್ಯೆ ಮಧ್ಯೆ ಜಾಗವನ್ನು ಬಿಟ್ಟಿರ್ತಾರೆ. ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹೌದು, ಕುರಿ ಮತ್ತು ಮೇಕೆಗಳು ಹಾಕುವ ಇಕ್ಕೆ ಮತ್ತು ಗಂಜಲ ಏನಿದೆ ಅದು ಸರಾಗವಾಗಿ ಭೂಮಿಗೆ ಬೀಳುವಂಥದ್ದಷ್ಟು ಮಾತ್ರ ಸಣ್ಣ ಗಾತ್ರದ ಜಾಗವನ್ನು ಬಿಟ್ಟು ನಿರ್ಮಾಣ ಮಾಡಿ ಅದರ ಜೊತೆಗೆ ಅದಕ್ಕೆ ಬೇಕಾಗುವಂತಹ ಮೇವಿನ ಗೊಂದುಗಳನ್ನು ನಿರ್ಮಿಸಿ ಮತ್ತು ಸ್ವಯಂಚಾಲಿತ ನೀರಿನ ನಲ್ಲಿಗಳನ್ನು ಅಳವಡಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಸಾಕಲಿಕ್ಕೆ ಬರ್ತಾ ಇದ್ದಾರೆ ರೈತರು. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ರೈತರು ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವಾಗ ನಮ್ಮ ಕುರಿ ಮತ್ತು ಮೇಕೆಗಳು ಸಾಕಾಣಿಕೆ ಮಾಡೋದ್ರಿಂದ ಗಂಜಲ ಮತ್ತು ಹಿಕ್ಕಿಗಳು ಏನು ಕೆಳಗೆ ಬೀಳ್ತವೋ ಯಾವಾಗಲೂ ಕೊಟ್ಟಿಗೆಗಳು ಸದಾ ಸ್ವಚ್ಛವಾಗಿರುತ್ತೆ. ಸ್ವಚ್ಛವಾಗಿದ್ರೆ ಏನಾಗುತ್ತೆ, ಕುರಿ ಮತ್ತು ಮೇಕೆಗಳಿಗೆ ಬರುವಂಥ ರೋಗ ರುಜಿನಗಳು ಕಡಿಮೆ ಆಗ್ತದೆ ಮತ್ತು ಅಕಸ್ಮಾತ್ ರೋಗ ರುಜಿನಗಳು ಬಂದ್ರೂ ಸಹ ಅದನ್ನು ಗುರುತಿಸುವಂಥದ್ದು ಬೇಗ ಮಾಡ್ಬೋದು. ಗುರುತಿಸಿ ಅವನ್ನು ಪ್ರತ್ಯೇಕವಾಗಿ ಇರಿಸಿ ಆರೋಗ್ಯವಂತ ಕುರಿಗಳನ್ನೇ ಬೇರ್ಪಡಿಸಿ ಸಾಕಲಿಕ್ಕೆ ಸುಲಭ ಆಗ್ತದೆ. ಒಂದು ಎರಡನೆಯದಾಗಿ, ನಾ ಕುರಿ ಮತ್ತು ಮೇಕೆಗಳಿಗೆ ಬೇಕಾಗುವಂಥ ನಿಖರವಾದ ನಿರ್ದಿಷ್ಟವಾದ ಸಮತೋಲನ ಆಹಾರವನ್ನು ನೀಡಬಹುದು. ಈಗ ಒಂದು ಕುರಿಗೆ ಇಷ್ಟೇ ಆಹಾರ ಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಕ್ಕೆ ಬೇಕಾಗುವಂಥ ಸಮತೋಲನ ಆಹಾರವನ್ನು ನಾವು ಕೊಡಬಹುದು. ಈ ಸಮತೋಲನ ಆಹಾರ ಕೊಡೋದ್ರಿಂದ ಏನಾಗುತ್ತೆ, ಕುರಿಗಳ ಬೆಳವಣಿಗೆ ಬೇಗ ಆಗುತ್ತೆ. ಈ ಕುರಿಗಳ ಬೆಳವಣಿಗೆ ಬೇಗ ಆಗೋದ್ರಿಂದ ಏನಾಗುತ್ತೆ, ನಮಗೆ ಅಧಿಕವಾದ ಮಾಂಸದ ಇಳುವರಿ ಸಹ ಸಿಗುತ್ತೆ. ಈಗ ಉದಾಹರಣೆಗೆ ನಾವು ಸ್ಥಳೀಯ ಕುರಿಗಳನ್ನು ನಾವು ಹುಲ್ಲುಗಾವಲಿನಲ್ಲಿ ಮೇಯಿಸಿದಾಗ ಶೇಕಡ ಮಾಂಸದ ಇಳುವರಿ ಸುಮಾರು 45 ಇದ್ದರೆ, ಈ ಮಾಳಿಗೆ ಪದ್ಧತಿಯಲ್ಲಿ ನಾವು ನಿರ್ಮಾಣ ಮಾಡಿದ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿದ್ರೆ 50% ಮಾಂಸದ ಇಳುವರಿ ಬರ್ತದೆ. ಯಾವಾಗ ಈ ಕುರಿ ಮತ್ತು ಮೇಕೆಗಳನ್ನು ನಾವು ಈ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿದಾಗ ಬೆಳವಣಿಗೆ ಬೇಗ ಆಗ್ತದೆ, ಅವು ಬೇಗ ಪ್ರಾಯಕ್ಕೆ ಬರುತ್ತೆ, ಪ್ರಾಯಕ್ಕೆ ಬಂದು ಬೇಗ ಗರ್ಭ ಕಟ್ಟುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದರ ಜೊತೆಗೆ ಇವು ಹೆಚ್ಚು ಬೇಗ ಬೆಳೆಯೋದು ಮತ್ತು ಹೆಚ್ಚು ಸಮತೋಲನ ಆಹಾರ ನೀಡೋದ್ರಿಂದ ಅವಳಿ ಮರಿಗಳ ಪ್ರಮಾಣದ ಶೇಕಡಾವಾರು ಪ್ರಮಾಣ ಹೆಚ್ಚಾಗಿ ಕಂಡುಬರುತ್ತೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ ಬೇರೆ ರೀತಿಯಲ್ಲಿ ಸಾಕಾಣಿಕೆ ಮಾಡೋದಕ್ಕಿಂತ, ಈ ಪದ್ಧತಿಯಲ್ಲಿ ಮಾಡೋದ್ರಿಂದ ರೋಗ ರುಜಿನ ಬಂದ ಕುರಿ ಮತ್ತು ಮೇಕೆಗಳನ್ನು ಬೇರ್ಪಡಿಸ್ಲಿಕ್ಕೂ ಸುಲಭ, ಔಷಧೋಪಚಾರ ಮಾಡಲಿಕ್ಕೂ ಸುಲಭ, ಮತ್ತು ನಿರ್ವಹಣೆ ಮಾಡೋದು ಭಾಳ ಸುಲಭವಾಗಿರುತ್ತೆ. ಈ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆಗಳನ್ನು ಈ ಒಂದು ಮಾಳಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡ್ತೇವೆ. ಇನ್ನು ಹೀಗೆ ಮಾಳಿಗೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನ ಮರಿಗಳು, ಗಂಡು ಮತ್ತು ಹೆಣ್ಣಿನ ಪ್ರಮಾಣ, ಈ ಒಂದು ಪದ್ಧತಿಯಲ್ಲಿ ನಾವು ಸಾಕಾಣಿಕೆ ಮಾಡೋಕ್ಕೆ ಹೋದಾಗ ಈ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡುವಾಗ ನಾವು ಸಾಮಾನ್ಯವಾಗಿ ಒಂದು ಸಣ್ಣ ಗಾತ್ರದ ಮರಿಗೆ ಸುಮಾರು 3 ಚದರ ಅಡಿಯಷ್ಟು ಜಾಗ ಬೇಕಾಗತ್ತೆ, ಮಧ್ಯಮ ಗಾತ್ರದ ಮರಿಗಳಿಗೆ ಸುಮಾರು 4 ಚದರ ಅಡಿ ಜಾಗ ಬೇಕಾಗತ್ತೆ, ಇನ್ನು ದೊಡ್ಡ ಗಾತ್ರದ ಕುರಿ ಅಥವಾ ಮೇಕೆಗಳಿಗೆ ಸುಮಾರು 5 ಚದರ ಅಡಿ ಜಾಗಗಳಷ್ಟು ಬೇಕಾಗುತ್ತೆ. ಈ ಒಂದು ಜಾಗಗಳನ್ನು ನಾವು ನೋಡಿಕೊಂಡು ನಮ್ಮ ಕುರಿಗಳ ಅಥವಾ ಮೇಕೆಗಳ ಅನುಸಾರವಾಗಿ ನಾವು ಕೊಠಡಿಗಳನ್ನು ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಒಂದು ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡುವಾಗ ಪ್ರತಿಯೊಂದು ಹಂತದಲ್ಲೂ ಪ್ರತಿ ವಯಸ್ಕ ಅಂದರೆ ಅವುಗಳ ಸಮ ವಯಸ್ಕನಾದವನ್ನು ಮಾತ್ರ ಬೆರೆಸಬೇಕು. ಈಗ ಉದಾಹರಣೆಗೆ ಗರ್ಭ ಧರಿಸಿದ ಮರಿಗಳು, ಗರ್ಭ ಕಟ್ಟಬೇಕಾದಂಥ ಬೆಳೆಯುವ ಮರಿಗಳು, ಮತ್ತು ಮರಿ ಹಾಕಿದ ಕುರಿಗಳು ಅಥವಾ ಮೇಕೆಗಳು, ಬೀಜದ ಓತ ಅಥವಾ ಟಗರುಗಳು, ಹೀಗೆ ಅವುಗಳನ್ನು ಪ್ರತ್ಯೇಕವಾಗಿ ಗೂಡುಗಳನ್ನು ನಿರ್ಮಾಣ ಮಾಡಿ ಅಲ್ಲೇ ಸಾಕಾಣಿಕೆ ಮಾಡುವಂಥದ್ದು. ಅಂದರೆ ಯಾವುದನ್ನು ಸಹ ನಾವು ಒಟ್ಟಾಗಿ ಸಾಕಾಣಿಕೆ ಮಾಡೋದಿಲ್ಲ, ಅವುಗಳ ವಯಸ್ಸಿಗೆ ಅನುಗುಣವಾಗಿ ಅವುಗಳನ್ನು ಬೇರ್ಪಡಿಸಿ ನಾವು ಇಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಇನ್ನು ಇದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸವಾಲುಗಳು ನಾವು, ಮೊದಲನೇದಾಗಿ ನಮ್ಮ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಬೇಕಾಗಿರೋದಂಥದ್ದು ಆಹಾರ ಮತ್ತು ಶುದ್ಧವಾದ ನೀರು, ಇವೆರಡೂ ನಾವು ಸರಿಯಾದ ರೀತಿಯಲ್ಲಿ ನಾವು ಪೋಷಣೆ ಮಾಡೋದಾದರೆ ಖಂಡಿತವಾಗಿಯೂ ನಾವು ಅತಿ ಉನ್ನತವಾದಂತಹ ಲಾಭಾಂಶವನ್ನು ಪಡಿಬೋದು. ಹೀಗಾಗಿ ಏನೇನು ಆಹಾರ ಕೊಡಬೇಕು ನಾವು ಕುರಿ ಮತ್ತು ಮೇಕೆಗಳಿಗೆ? ಮೊದಲನೆಯದಾಗಿ ಹಸಿರುಮೇವು, ಎರಡನೇದಾಗಿ ಒಣಹುಲ್ಲು, ಮೂರನೆಯದಾಗಿ ಸಮತೋಲನ ಆಹಾರ. ಇದಿಷ್ಟು ಪರಿಪೂರ್ಣವಾಗಿ ಕುರಿ ಮತ್ತು ಮೇಕೆಗಳಿಗೆ ನೀಡಲೇಬೇಕು. ಈ ಹಸಿರು ಹುಲ್ಲುಗಳಿಗೆ ಬಂದರೆ ಮೊದಲನೇ ಗುಂಪಲ್ಲಿ ನಾವು ಏಕದಳ ಧಾನ್ಯಗಳ ಮೂಲಗಳನ್ನ ನೋಡಬೇಕು. ಏಕದಳ ಧಾನ್ಯಗಳ ಮೂಲಗಳು ಯಾವುದ್ಯಾವುದು ಅಂದರೆ ಮುಸುಕಿನ ಜೋಳ ಅಥವಾ ಜೋಳ ಅಥವಾ ಸಜ್ಜೆ, ಇವುಗಳನ್ನು ಉಪಯೋಗಿಸ್ಕೊಳ್ಬೇಕು. ಸಾಮಾನ್ಯವಾಗಿ ರೈತರು ಮುಸುಕಿನ ಜೋಳದಲ್ಲಿ, ಅದು ಇತ್ತೀಚಿನ ಅತಿ ಉತ್ತಮವಾದ ತಳಿಯಾದ ಸೌತ್ ಆಫ್ರಿಕನ್ ಟಾಲ್ ಅನ್ನೋ ತಳಿಯನ್ನು ಹೆಚ್ಚಾಗಿ ಬೆಳೆಸ್ತಾರೆ. ಅದನ್ನು ಬೆಳೆಸಿ ಸುಮಾರು 90-110 ದಿನಗಳ ಒಳಗಡೆ ಅಂತ ಹೇಳಿದ್ರೆ ಆ ತೆನೆಗಳು ಹಾಲು ದುಮ್ಕೊಳ್ಳೋಂಥ ಸಮಯದಲ್ಲಿ ನಾವು ಅವುಗಳನ್ನು ಕಟಾವು ಮಾಡಬೇಕು. ಕಟಾವು ಮಾಡಿದ ನಂತರ ಅವುಗಳನ್ನು ಮೇವು ಕತ್ತರಿಸುವ ಯಂತ್ರದಿಂದ ಕತ್ತರಿಸಿ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಆಹಾರವನ್ನಾಗಿ ನೀಡಬೇಕು. ಇನ್ನು ಎರಡನೆಯದು ದ್ವಿದಳ ಧಾನ್ಯಗಳ ಮೂಲ. ದ್ವಿದಳ ಧಾನ್ಯಗಳ ಮೂಲಗಳಲ್ಲಿ ಮುಖ್ಯವಾಗಿ ನಾವು ಮೇವಿನ ಹಲಸಂದೆ ಮತ್ತು ಹುರುಳಿಕಾಳನ್ನು ನಾವು ಬೆಳೆಸ್ತೇವೆ. ರೈತರು ಸಮಪ್ರಕವಾಗಿ ಬೆಳೆಸ್ತಾರೆ. ಅದರಲ್ಲೂ ಕೆಲವು ಆಸಕ್ತ ರೈತರು ಏನು ಮಾಡ್ತಾರೆ, ಹುರುಳಿಕಾಳನ್ನು, ಹುರುಳಿ ಸೊಪ್ಪುಗಳು ಆ ಕಾಳನ್ನು ತುಂಬಿಕೊಂಡಾಗಲೇ ಕಾಳಿನ ಸಮೇತ, ಹಾಲು ತುಂಬಿದ ಕಾಳಿನ ಸಮೇತ ಕೆಲವು ಆಸಕ್ತ ರೈತರು ನೀಡುತ್ತಾರೆ. ಇನ್ನು ಕೆಲವರು ಕಾಳುಗಳನ್ನು ಕಟಾವು ಮಾಡಿದ ನಂತರ ಎಲೆ ಅಥವಾ ಕಾಂಡವನ್ನು ಕಟಾವು ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಅವನು ಸಾಮಾನ್ಯವಾಗಿ ಮೇವಾಗಿ ಪರಿವರ್ತನೆ ಮಾಡಿಕೊಳ್ತಾರೆ. ಇನ್ನು ಮೂರನೆಯದಾಗಿ ಮೇವಿನ ಸುಧಾರಿತ ಮೇವಿನ ಬೆಳೆಗಳನ್ನು ಸಹ ಇಲ್ಲಿ ಉಪಯೋಗಿಸ್ಕೋಬೋದು. ಯಾವುದೆಲ್ಲ ಮೇವಿನ ಬೆಳೆಗಳು ಉಪಯೋಗಿಸ್ಕೋಬೋದು ಅಂದರೆ ಮೊದಲನೆಯದಾಗಿ ಕುದುರೆ ಮಸಾಲೆ, ಹೆಡ್ಜ್ ಲೂಸರ್ನ್ ಅಂತ ಬರುತ್ತೆ, ರೋಡ್ಸ್ ಹುಲ್ಲು, ಕಾಂಗೋ ಸಿಗ್ನಲ್ ಹುಲ್ಲು, ಹೆಮಾಟ, ಇಂಥ ಹುಲ್ಲುಗಳನ್ನು ನಾವು ಬೆಳ್ಕೊಂಡು ನಾವು ಜಾನುವಾರುಗಳಿಗೆ ಕೊಡ್ಬೋದು. ಇದೆಲ್ಲರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ರೈತರ ಜಮೀನಿನ ಬದುಗಳ ಮೇಲೆ ಬಹುವಾರ್ಷಿಕ ಬೆಳೆಗಳನ್ನು ಸಹ ನಾವು ಬೆಳ್ಕೋಬೋದು. ಅವುಗಳಲ್ಲಿ ಮುಖ್ಯವಾಗಿ ಅಗಸೆ, ನುಗ್ಗೆ, ರೇಷ್ಮೆ ಮತ್ತು ಹಾಲ್ವಾಣಸು, ಇಂಥ ಸೊಪ್ಪು ಗಿಡಗಳನ್ನು ನಾವು ಸುಮಾರು ಬದುಗಳ ಮೇಲೆ ಸುಮಾರು 5-7 ಅಡಿ ಅಂತರದಲ್ಲಿ ಹಾಕ್ಕೊಂಡು ಅವುಗಳನ್ನು 3 ಅಡಿ ಬೆಳೆದ ನಂತರ ಅವುಗಳ ತುದಿಯನ್ನು ನಾವು ಸವರಬೇಕು. ಈ 3 ಅಡಿಗಳ ನಂತರ ತುದಿಗಳನ್ನು ಸವರಿದ್ರೆ ಏನಾಗುತ್ತೆ, ಅವು ತೆಂಡೆಗಳನ್ನು ಹೊಡ್ಕೊಳ್ಳುತ್ತೆ. ಇದರಿಂದ ಏನಾಗುತ್ತೆ, ಇವು ಮರ ಆಗೋದನ್ನು ತಪ್ಪಿಸ್ಬೋದು ಮತ್ತು ನಾವು ಕಟಾವು ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ ಮತ್ತು ಇಡೀ ವರ್ಷ ಪೂರ್ತಿ ನಾವು ಹಸಿರು ಮೇವನ್ನು ನಾವು ಪಡ್ಕೊಳ್ಬೋದು. ಇನ್ನು ಸಾಮಾನ್ಯವಾಗಿ ಈ ಹಸಿರು ಮೇವನ್ನು ಎಷ್ಟು ಕೊಡಬೇಕು ಅನ್ನೋ ಪ್ರಶ್ನೆ. ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಕಟಾವು ಮಾಡಿದ ತಕ್ಷಣ ಆ ಹಸಿರು ಮೇವನ್ನು ತೊಗೊಂಡು ಬಂದು ಗೊಂದುಗಳಿಗೆ ಹಾಕ್ಬಾರ್ದು. ಇದು ಸಾಮಾನ್ಯವಾಗಿ ರೈತರು ಮಾಡ್ತಾ ಇರೋ ತಪ್ಪು. ಯಾವುದೇ ಕಾರಣಕ್ಕೂ ನೀವು ಕಟಾವು ಮಾಡಿದ ತಕ್ಷಣವೇ ನೀವು ಆಹಾರವಾಗಿ ಬಳಸದೆ ನೆರಳಿನಲ್ಲಿ ಸುಮಾರು ಕನಿಷ್ಠ 2-3 ಗಂಟೆಗಳ ಕಾಲ ಬಾಡಿಸಿಕೊಡಬೇಕು. ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ, ಹಸಿರು ಮೇವಿನಲ್ಲಿ 60%-ಕ್ಕಿಂತ ಹೆಚ್ಚು ಭಾಗ ನೀರಿನ ಅಂಶ ಜಾಸ್ತಿ ಇರುತ್ತೆ. ಪೋಷಕಾಂಶಗಳು ಕಡಿಮೆ ಇರ್ತದೆ. ಹಾಗಾಗಿ ನೀರಿನ ಅಂಶವನ್ನು ನಾವು ಕಡಿಮೆ ಮಾಡಿದ್ರೆ ಈ ಕುರಿ ಮತ್ತು ಮೇಕೆಗಳು ನೀವು ಕಟಾವು ಮಾಡಿದ ಕೂಡಲೇ ಹಾಕಿದರೆ ಏನಾಗುತ್ತೆ, ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ, ಪೋಷಕಾಂಶಗಳ ಕೊರತೆ ಕಡಿಮೆ ಆಗ್ಬೋದು. ಆ ಕಾರಣದಿಂದ ಕನಿಷ್ಠ ಸುಮಾರು 2-3 ಗಂಟೆಗಳ ಕಾಲ ಅವುಗಳನ್ನು ಬಾಡಿಸಬೇಕು, ಒಣಗಿಸಬಾರ್ದು, ಬಾಡಿಸಿ ಅವುಗಳಿಗೆ ಕೊಡಬೇಕು. ಎಷ್ಟು ಕೊಡಬೇಕು, ಎಷ್ಟು ತಿಂತವೆ? ಒಂದು ಕುರಿ ಅಥವಾ ಮೇಕೆ ವಯಸ್ಸಿರುವಂತಹ ಕುರಿ ಅಥವಾ ಮೇಕೆಗಳು ಸುಮಾರು 2-3 ಕೆಜಿಯಷ್ಟು ಹಸಿರು ಮೇವನ್ನು ಅವು ತಿಂತವೆ. ಇನ್ನು ಎರಡನೇದಾಗಿ ಇದರ ಜೊತೆಗೆ ಕೆಲವು ರೈತರು ಏನು ಮಾಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಆಸಕ್ತಿ ಇರೋರು ಬಂದು ನಮ್ಮಲ್ಲಿ ಕೇಳ್ತಾರೆ ಏನಂತ ಹೇಳಿ, ಸರ್ ಸೈಲೇಜ್ ಮಾಡ್ಕೋಬೇಕು, ನನ್ನ ಹತ್ರ 1/2 ಎಕರೆ ಜಾಗ ಇದೆ, ಸೈಲೇಜ್ ಅಥವಾ ರಸವೇ ಮಾಡ್ಕೋಬೇಕು ಅಂತ ಕೇಳ್ತಾರೆ. ಈ ಸೈಲೇಜ್ ಅಥವಾ ರಸಮೇವು ಅಂತ ಏನಿದೆ ಈ ಒಂದು ಪದ್ಧತಿ, ಏನಪ್ಪಾ ಅಂದರೆ ಇದು ಒಂದು ಸಂಗ್ರಹಣಾ ವಿಧಾನ. ಹೌದು, ಎಲ್ಲಿ ಅತಿ ಹೆಚ್ಚಾಗಿ ನಾವು ಒಂದೇ ಬಾರಿ ಮೇವಿನ ಬೆಳೆಗಳನ್ನು ಬೆಳ್ಕೊಳ್ತೀವಿ ಅಂಥ ಸಂದರ್ಭದಲ್ಲಿ ಮಾತ್ರ ಈ ರಸಮೇವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಈಗ ರೈತನಲ್ಲಿ ಜಮೀನಿನ ಹಿಡುವಳಿ ಭಾಳ ಕಡಿಮೆ ಇದ್ದು ಸುಮಾರು 1/2 ಎಕರೆ ಜಮೀನು ಇದ್ದಾಗ ಅವನಿಗೆ ದಿನನಿತ್ಯ ಕೊಡಬೇಕಾದಂಥ ಹಸಿರು ಮೇವಿಗೆ ಸಾಕಾಗುತ್ತೆ. ಆ ಕಾರಣದಿಂದ ಎಲ್ಲಿ ಅತಿ ಹೆಚ್ಚು ಮೇವನ್ನು ಬೆಳ್ಕೊಳ್ತಾರೆ ಅಂಥ ರೈತರು ಮಾತ್ರ ರಸಮೇವನ್ನು ಮಾಡ್ಕೊಳ್ಳಿ. ಈ ಸಣ್ಣ ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ, ವರ್ಷಪೂರ್ತಿ ನಿಮಗೆ ಹಸಿರು ಮೇವು ಕೊಡಬೇಕು ಅಂತ ಹೇಳಿದ್ರೆ ಈ ಇರುವ ಜಮೀನನ್ನೇ ವಿಭಾಗ ಮಾಡ್ಕೊಳ್ಳಿ, 1 10 ಗುಂಟೆ 10 ಗುಂಟೆ 10 ಗುಂಟೆ ಅವುಗಳನ್ನು ವಿವಿಧ ಹಂತಗಳಲ್ಲಿ ಬೆಳೆಸ್ಕೊಳ್ಳಿ. ಈಗ ಒಂದು ಭಾಗ 10 ಗುಂಟೆ ನಿಮಗೆ ಇಡೀ ಜಮೀನಿನ ಭಾಗದಲ್ಲಿ ನೀವು ಬೆಳ್ಕೊಂಡ್ರೆ ಇನ್ನೊಂದು ಭಾಗವನ್ನು ಸುಮಾರು 15 ದಿನಗಳ ಅಂತರದಲ್ಲಿ ನಾಟಿ ಮಾಡಿಕೊಡಿ. ಆವಾಗ ನಿಮಗೆ ವರ್ಷ ಪೂರ್ತಿ ನಿಮಗೆ ಹಸಿರು ಮೇವು ಸಿಗುತ್ತೆ. ಆ ಕಾರಣದಿಂದ ಅತಿ ಹೆಚ್ಚು ಹಿಡುವಳಿ ಇರೋರು ಮಾತ್ರ ರಸಮೇವು ಮಾಡಿಕೊಳ್ಳಿ, ಕಡಿಮೆ ಇರುವಂಥ ರೈತರು ಹಂತ ಹಂತಗಳಲ್ಲಿ ಬೆಳ್ಕೊಳ್ಳೋದು ಒಳ್ಳೆಯದು. ಇನ್ನು ಇದರ ಜೊತೆಗೆ ಒಣಹುಲ್ಲು, ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಉಪಯೋಗಿಸುವಂಥದ್ದು ಭತ್ತದ ಹುಲ್ಲು, ರಾಗಿ ಹುಲ್ಲು ಅಥವಾ ಉತ್ತರ ಕರ್ನಾಟಕದಲ್ಲಿ ಗೋಧಿ ಹುಲ್ಲನ್ನು ಬಳಕೆ ಮಾಡ್ತಾರೆ. ಕೆಲವು ರೈತರು ಹೇಳೋದು ಏನಂತ ಹೇಳಿದ್ರೆ, ಈ ರಾಗಿ ಹುಲ್ಲು ಭತ್ತದ ಹುಲ್ಲು ಹಾಕಿದರೆ ಸರಿಯಾಗಿ ತಿನ್ನೋದಿಲ್ಲ, ಹಾಗೆ ಕೆಲವರು ಹಾಕೋದಿಲ್ಲ. ಕ್ರಮಬದ್ಧವಾಗಿ ಹೇಳಬೇಕಂದ್ರೆ ಮೆಲುಕು ಹಾಕುವ ಪ್ರಾಣಿಗಳಿಗೆ ನಾರಿನ ಅಂಶ ಬೇಕೇ ಬೇಕು, ಮೆಲುಕು ಹಾಕುವ ಪ್ರಾಣಿಗಳಿಗೆ ನಾರಿನ ಅಂಶ ಬೇಕೇ ಬೇಕು. ಈ ರೈತರು ಮೇಯೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಮಾನ್ಯವಾಗಿ ಈ ಒಣಹುಲ್ಲನ್ನು ಹಾಕೋದಿಲ್ಲ. ಇದನ್ನು ನಾವು ಏನು ಮಾಡ್ಕೋಬೇಕಂತೇಳಿದ್ರೆ ಅದನ್ನು ತಿನ್ನೋ ಹಾಗೆ ಮಾಡ್ಕೋಬೇಕು. ಈ ಒಣಹುಲ್ಲನ್ನು ಪೌಷ್ಟೀಕರಣ ಮಾಡೋದ್ರಿಂದ ನಾವು ಅದನ್ನು ತಿನ್ನೋ ಹಾಗೆ ಮಾಡ್ಕೋಬೇಕು. ಹೇಗೆ ಪೌಷ್ಟೀಕರಣ ಮಾಡ್ಬೋದು? ಸುಮಾರು 100 ಕೆಜಿ ಹುಲ್ಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಅವುಗಳಿಗೆ ಸುಮಾರು 5-6 ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡು ಅದರಲ್ಲಿ 1 ಕೆಜಿಯಷ್ಟು ಯೂರಿಯಾ, 1 ಕೆಜಿಯಷ್ಟು ಉಪ್ಪು, 1 ಕೆಜಿಯಷ್ಟು ಬೆಲ್ಲವನ್ನು ಕರಗಿಸಿ ಒಂದು ರೋಸ್ ಕ್ಯಾನ್ನಿಂದ ಆ ಕತ್ತರಿಸಿದ ಹುಲ್ಲಿನ ಮೇಲೆ ಸಿಂಪಡಣೆ ಮಾಡಿ ಅವುಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಆ ನಂತರ ಕುರಿ ಮತ್ತು ಮೇಕೆಗಳಿಗೆ ಕೊಟ್ಟರೆ ತಿನ್ನುತ್ತೆ. ಯಾಕೆ ತಿನ್ನುತ್ತೆ ಅಂದರೆ ಆವಾಗ ಆ ಒಂದು ಏನು ಇದರ ಹುಲ್ಲಿರುತ್ತೆ ಅದು ಮೆದುವಾಗಿರುತ್ತೆ, ಮೊದಲು ಒರಟಾಗಿರುತ್ತೆ. ಈಗ ನಾವು ಏನು ಪೌಷ್ಟೀಕರಣ ಮಾಡೋದ್ರಿಂದ ಮೆದುವಾಗುತ್ತೆ, ಜೊತೆಗೆ ರುಚಿಯಾಗಿರುತ್ತೆ. ಆ ಕಾರಣದಿಂದ ಅವು ತಿನ್ನಲಿಕ್ಕೆ ಬಯಸ್ತವೆ. ಇನ್ನು ಈ ಒಣಹುಲ್ಲುನ ಜೊತೆಗೆ ಸಮತೋಲನ ಆಹಾರ, ಸಮತೋಲನ ಆಹಾರ ಅಂತ ಹೇಳಿದ್ರೆ ಕುರಿ ಮತ್ತು ಮೇಕೆಗಳಿಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಂಥ ಆಹಾರವನ್ನು ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಹೇಗೆ ನಾವು ಹಸು ಮತ್ತು ಎಮ್ಮೆಗಳಲ್ಲಿ ಪಶು ಆಹಾರ ಕೊಡ್ತೀವೋ ಅದೇ ರೀತಿ ನಾವು ನಮ್ಮ ಸ್ಥಳೀಯವಾಗಿ ಸಿಗುವಂತಹ ಆಹಾರ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಸಮತೋಲನ ಆಹಾರವನ್ನಾಗಿ ಮಾಡ್ಬೋದು. ಉದಾಹರಣೆಗೆ ಸುಮಾರು 100 ಕೆಜಿ ನಾವು ಆಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ 40 ಕೆಜಿಯಷ್ಟು ಮೆಕ್ಕೆಜೋಳ, 37 ಕೆಜಿಯಷ್ಟು ಅಕ್ಕಿ ತವಡು, ಗೋಧಿ ತವಡು ಅಥವಾ ರವ ಬೋಸ, ಸುಮಾರು 20 ಕೆಜಿಯಷ್ಟು ಹಿಂಡಿ, ಕಡಲೆಕಾಯಿ ಹಿಂಡಿ ಇರ್ಬೋದು, ಸೋಯಾ ಹಿಂಡಿ ಇರ್ಬೋದು, ಸೂರ್ಯಕಾಂತಿ ಹಿಂಡಿ ಇರ್ಬೋದು, 1-2 ಕೆಜಿಯಷ್ಟು ಲವಣ ಮಿಶ್ರಣಗಳು, 1 ಕೆಜಿಯಷ್ಟು ಉಪ್ಪನ್ನು ಮಿಶ್ರಣ ಮಾಡಿಟ್ಕೊಂಡ್ರೆ ಅದು ಸಮತೋಲನ ಆಹಾರ. ಇನ್ನು ಎಷ್ಟು ಕೊಡಬೇಕು ಸಮತೋಲನ ಆಹಾರ? ಒಂದು ವಯಸ್ಕವಾದಂತಹ ಕುರಿ ಅಥವಾ ಮೇಕೆಗೆ ಸುಮಾರು 200-300 ಗ್ರಾಂನಷ್ಟು ದಿನನಿತ್ಯ ಸಮತೋಲನ ಆಹಾರವನ್ನು ನಾವು ಕೊಡಬೇಕು. ಈ ಎಲ್ಲ ನಾನು ಹೇಳಿದ ಇಷ್ಟು ಆಹಾರಗಳನ್ನು ಪರಿಪೂರ್ಣವಾಗಿ ಒದಗಿಸಿದ್ದಲ್ಲಿ ನಾವು ಅವುಗಳಿಗೆ ಸಮರ್ಪಕವಾಗಿ ಆಹಾರವನ್ನು ನೀಡಿದ್ದೇವೆ ಅನ್ನೋ ಒಂದು ಪರಿಪೂರ್ಣತೆಯಲ್ಲಿ ಗೊತ್ತಾಗ್ತದೆ. ಇನ್ನು ಈ ರೀತಿಯಾಗಿ ನಾವು ಆಹಾರವನ್ನು ಕೊಟ್ಟು ಬೆಳೆಸಿದರೆ ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳು, ಹೆಣ್ಣು ಕುರಿಗಳಾದರೆ ಅಥವಾ ಹೆಣ್ಣು ಮೇಕೆಗಳಾದರೆ ಸುಮಾರು 9-11 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತೆ, ಗಂಡಾದರೆ 11-15 ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತೆ. ಈ ಪ್ರಾಯಕ್ಕೆ ಬಂದ ನಂತರ ಅವು ಬೆದೆಗೆ ಬರಲಿಕ್ಕೆ ಶುರುವಾಗುತ್ತೆ. ಬೆದೆಯನ್ನು ನೋಡಿಕೊಂಡು ನಾವು ಅವುಗಳನ್ನು ಗರ್ಭ ಕಟ್ಟಿಸ್ಬೇಕು. ಸಾಮಾನ್ಯವಾಗಿ ಮಾರ್ಚ್ರಿಂದ ಏಪ್ರಿಲ್ ಅಥವಾ ಜುಲೈಯಿಂದ ಆಗಸ್ಟ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕುರಿ ಮೇಕೆಗಳು ಬೆದೆಗೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅತಿ ಉತ್ತಮವಾದಂತಹ ಹೋತ ಅಥವಾ ಟಗರ್ಗಳನ್ನು ಆಯ್ಕೆ ಮಾಡಿಕೊಂಡು ಅವನ ಗರ್ಭ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದುವರೆಗೆ ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ತಾಂತ್ರಿಕ ವಿಧಾನಗಳನ್ನು ಕುರಿತು ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪಶು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ಪಿ ದಿನಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ರೈತರ ಬೆಳೆ ಸಮೀಕ್ಷೆ ಆಪ್ ಕುರಿತ ಪ್ರಕಟಣೆ. 2021-22 ಸಾಲಿನ ಬೆಳೆ ಸಮೀಕ್ಷೆ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯು ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಬಿಡುಗಡೆ ಮಾಡಿರುತ್ತದೆ. ಸದರೆ ಆಪ್ ಅನ್ನು ಬಳಸಿಕೊಂಡು ಸ್ವತಃ ರೈತರೇ ತಮ್ಮ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳ ಸಮೀಕ್ಷೆಯನ್ನು ಮಾಡಿ ವಿವರಗಳನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಈ ಆಪ್ನ ವೈಶಿಷ್ಟ್ಯತೆಗಳೇನೆಂದರೆ, ರೈತರ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ಮಾಹಿತಿಯನ್ನು ರೈತರೇ ನಿಖರವಾಗಿ ದಾಖಲಿಸಬಹುದು. ಸದರಿ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಬೆಳೆ ವಿಮೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಯೋಜನೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ರೈತರಿಗೆ ಸವಲತ್ತುಗಳನ್ನು ಒದಗಿಸಲು ಮತ್ತು ಆರ್ಟಿಸಿಯಲ್ಲಿ ಬೆಳೆ ಮಾಹಿತಿ ಅಳವಡಿಸಲು ಬಳಸಲಾಗುತ್ತದೆ. ಆಗಸ್ಟ್ 31, 2021 ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಸಾರ್ವಜನಿಕರು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ರೈತರು ತಾವು ಬೆಳೆದ ಬೆಳೆ ವಿವರಗಳನ್ನು ಅಪ್ಲೋಡ್ ಮಾಡದಿದ್ದಲ್ಲಿ ಸರ್ಕಾರದಿಂದ ವಿವಿಧ ಯೋಜನೆಗಳಡಿ ನೀಡುವ ಸವಲತ್ತುಗಳನ್ನು ಪಡೆಯುವುದರಿಂದ ವಂಚಿತರಾಗುವ ಸಂಭವವಿರುತ್ತದೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ಹೆಚ್ಚಿನ ಆಸಕ್ತಿಯೊಂದಿಗೆ ಪ್ರಸಕ್ತ ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ, ತೋಟಗಾರಿಕೆ, ರೇಷ್ಮೆ ಹಾಗೂ ಕಂದಾಯ ಇಲಾಖೆ ಕಚೇರಿ ಅಥವಾ ಆಯಾ ಗ್ರಾಮಗಳಿಗೆ ನಿಯೋಜಿಸಲಾಗಿರುವ ಖಾಸಗಿ ನಿವಾಸಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಸಂಪರ್ಕಿಸಬಹುದಾಗಿದೆ. ಮತ್ತೊಮ್ಮೆ ಗಮನಿಸಿ, ರೈತರ ಮುಂಗಾರು ಬೆಳೆ ಸಮೀಕ್ಷೆ 2021-22 ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಖಾರೀಫ್ ಸೀಸನ್ ಫಾರ್ಮರ್ ಕ್ರಾಪ್ ಸರ್ವೆ 2021-22 ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದೇ ತಿಂಗಳ 31ರವರೆಗೆ ರೈತರೇ ತಮ್ಮ ಸ್ವಂತ ಜಮೀನಿನ ಬೆಳೆ ಸಮೀಕ್ಷೆ ಮಾಹಿತಿ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक मुंह न छुए, आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। कृषि ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಮತ್ತು ಸಮಯಾನುಸಾರ ರೈತರಿಗೆ ದೊರೀತಾ ಇಲ್ಲ. ಇದು ಪ್ರತಿ ವರ್ಷ ಸರ್ಕಾರಕ್ಕೆ ಮತ್ತು ಕೃಷಿಕರಿಗೆ ಎದುರಾಗುವಂತಹ ಒಂದು ತಲೆನೋವು. ಮುಂಗಾರು ಶುರು ಆಗ್ತಾ ಇದೆ ಅಂತ ಅಂದ್ರೆ ರೈತರಿಗೆ ಅಗತ್ಯವಾಗಿ ಬೇಕಾದದ್ದು ಯೂರಿಯಾ ಗೊಬ್ಬರ. ಅದಕ್ಕಾಗಿ ರೈತರು ಅಂಗಡಿಗಳ ಮುಂದೆ ಸಾಲು ಹಚ್ಚಿ ನಿಲ್ಲೋದನ್ನ ನಾವು ನೋಡ್ತಾನೆ ಇರ್ತೀವಿ. ಅದ್ರ ಬದಲು ಮನೆಯಲ್ಲೇ ಅದನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದರಿಂದ ಸಮಯ ಮತ್ತು ಹಣ ಕೂಡ ಉಳಿತಾಯ ಆಗುತ್ತೆ. ಕೃಷಿಯಲ್ಲಿ ಯೂರಿಯಾ ಗೊಬ್ಬರದ್ದು ಮಹತ್ವದ ಪಾತ್ರ. ಸಾರಜನಕ ಪೋಷಕಾಂಶವನ್ನ ಬಿಡುಗಡೆ ಮಾಡಿ ಬೆಳೆಗಳ ಪೋಷಣೆ ಮಾಡೋದ್ರಿಂದ ಯೂರಿಯಾ ಗೊಬ್ಬರ ಯಾವುದೇ ಬೆಳೆಗೂ ಬಹಳ ಸಹಕಾರಿಯಾಗುತ್ತೆ. ಹಾಗಾಗಿ ಜಗತ್ತಿನಾದ್ಯಂತ ಕೃಷಿಯಲ್ಲಿ ಯೂರಿಯಾ ಬಳಸೋದು ಸಾಮಾನ್ಯವಾಗ್ಬಿಟ್ಟಿದೆ. ಜಗತ್ತಿನಲ್ಲಿ ಉತ್ಪಾದನೆಯಾಗೋ ಒಟ್ಟಾರೆ ಯೂರಿಯಾದಲ್ಲಿ 90% ಯೂರಿಯಾ ಕೃಷಿ ಕ್ಷೇತ್ರದಲ್ಲೇ ಉಪಯೋಗ ಆಗ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯೂರಿಯಾ ಮತ್ತು ಇತರ ರಸಗೊಬ್ಬರಗಳು ಸಮಯಾನುಸಾರ ನಿರೀಕ್ಷಿಸಿದಷ್ಟು ದೊರೀತಾ ಇಲ್ಲ. ಪ್ರತಿ ವರ್ಷ ಭಾರತದ ಅನೇಕ ಕಡೆಗಳಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗ್ತಾನೆ ಇದೆ. ಮಳೆಗಾಲದ ಆರಂಭದ ಅವಧಿಯಲ್ಲಿ ಬೀಜಗಳ ಬಿತ್ತನೆ ಹಾಗೂ ಸಸಿಗಳ ನಾಟಿಯ ಸಂದರ್ಭದಲ್ಲಿ ರೈತರು ರಾಸಾಯನಿಕ ಗೊಬ್ಬರಗಳ ಮಾರಾಟ ಮಳಿಗೆಗಳ ಎದುರುಗಡೆ ಹಾಗೂ ಸರ್ಕಾರದ ದಾಸ್ತಾನು ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಲ್ತಾರೆ. ಆದರೂ ರೈತರಿಗೆ ಅಗತ್ಯ ಇರುವಷ್ಟು ಪ್ರಮಾಣದ ಯೂರಿಯಾ ಸಿಗೋದು ಬಹಳ ಕಷ್ಟ. ಈ ಸಮಸ್ಯೆಗೆ ಇಲ್ಲಿ ತನಕ ಶಾಶ್ವತ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಈ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸರ್ಕಾರ ಕೂಡ ಕಾಲಕಾಲಕ್ಕೆ ಪ್ರಯತ್ನ ಮಾಡ್ತಾನೆ ಇದೆ. ಆದರೆ ಈ ವಿಷಯದಲ್ಲಿ ರೈತರು ಗಮನಿಸಬೇಕಾದ ಅಂಶ ಒಂದಿದೆ. ಇದಕ್ಕೆ ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಮನೆಯಲ್ಲೇ ಸಾವಯವ ಯೂರಿಯಾ ಗೊಬ್ಬರನ ತಯಾರಿಸಿಕೊಳ್ಳೋದು. ರೈತರು ಸ್ವತಃ ಯೂರಿಯಾ ತಯಾರಿಸಿ ಉಪಯೋಗಿಸಿದ್ರೆ ದೊಡ್ಡ ಸಮಸ್ಯೆ ಪರಿಹಾರ ಆಗುತ್ತೆ. ಇದು ಸಾಧ್ಯ ಕೂಡ ಇದೆ. ಸಾವಯವ ಪದ್ಧತಿ ಮೂಲಕ ಎಮ್ಮೆ, ಹಸು ಮತ್ತಿತರ ದನ ಕರುಗಳ ಗಂಜಲ, ದೇಸಿ ರಾಸುಗಳ ಗಂಜಲ ಆದ್ರಂತೂ ತುಂಬಾ ಉತ್ತಮ. ಮತ್ತೆ ಮರಳನ್ನ ಬಳಸಿ ಕೇವಲ ಒಂದು ತಿಂಗಳಿನಲ್ಲಿ ತಮಗೆ ಅಗತ್ಯ ಇರುವಷ್ಟು ಯೂರಿಯಾನ ತಯಾರಿಸಿಕೊಳ್ಳಬಹುದು. ಮನೆ ಅಥವಾ ಜಮೀನಿನ ಪಕ್ಕದ ನೆರಳಲ್ಲಿ 5 ಉದ್ದ, 4 ಅಗಲ ಹಾಗೂ 2 ಆಳದ ಗುಂಡಿ ತೆಗಿಬೇಕು. ಸಿಮೆಂಟ್ ತೊಟ್ಟಿಲು ಕೂಡ ಮಾಡಬಹುದು. ದನದ ಕೊಟ್ಟಿಗೆಯ ಪಕ್ಕದಲ್ಲಿ ಅಂದ್ರೆ ದನಗಳ ಗಂಜಲ ಹೊರ ಹೋಗುವ ಸ್ಥಳಕ್ಕೆ ಹೊಂದಿಕೊಂಡಂತೆ ಗುಂಡಿ ತೆಗೆದ್ರೆ ಒಳ್ಳೆಯದು. ಬಳಿಕ ಆ ಗುಂಡಿನಲ್ಲಿ ಒಂದೂವರೆ ಅಥವಾ ಒಂದು ಮುಕ್ಕಾಲು ಅಡಿವರೆಗೆ ಮರಳು ತುಂಬಬೇಕು. ಅದಕ್ಕೆ 30 ದಿನಗಳವರೆಗೆ ದಿನ ಇಡೀ ಲಭ್ಯ ಇರುವಂತಹ ಗಂಜಲನ ಸುರಿತಾ ಇರಬೇಕು. ಈ ಪ್ರಕ್ರಿಯೆಯಿಂದ 30 ದಿನಗಳ ಬಳಿಕ